ಪರಿಣಾಮದ ರೂಪ. ಅದರ ನಾಲ್ಕು ಕಲೆಗಳನ್ನ ನಾನೇನು ಹೇಳ್ತೀನಪ್ಪ, ಬ್ರವೀತುವೆ ಭಗವಾನ್ ಅವಶ್ಯವಾಗಿ ಅದ್ಭುತ ಸ್ವರೂಪ. ಅದರ ನಾಲ್ಕು ಪಾದಗಳು ವಾಸುದೇವ, ಅನಿರುದ್ಧ ಸಂದರ್ಶನ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಅನಿರುದ್ಧ, ಈ ನಾಲ್ಕು ರೂಪಗಳನ್ನು ಸರಿ. ಹಾಗಾದ್ರೆ ನಾನು ಹೇಳ್ತೇನೆ, ಇದು ಭಗವಂತ ಅನಿರುದ್ಧನಾಗಿ ಇಷ್ಟವರೆಗೆ ಎಲ್ಲ ಬ್ರಹ್ಮಾಂಡದ ರೂಪಗಳನ್ನು ಹೇಳಿದಂತಪ್ಪ, ನನಗೆ ಸರ್ವಗತವಾದ ರೂಪ, ಆಮೇಲೆ ಲೋಕಲೋಕಗಳಲ್ಲಿ ಆಕರ್ಷಣೆ ಶಕ್ತಿಯಾಗಿ ತುಂಬಿರುವ ರೂಪ, ಲೋಕಲೋಕಗಳಲ್ಲಿ ಬೆಳಕಾಗಿ ತುಂಬಿರುವ ಕೂರಾಯಿತು, ನನಗೆ ಪಿಂಡಾಟದ ರೂಪ ಇತ್ತು, ಆಯತನವ ಮನೆ ಮಾಡಿಕೊಂಡಿರುವ ಭಗವಂತ, ಇವನು ಮನೆ ಮಾಡಿಕೊಂಡಿದ್ದೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವ ಪ್ರತಿಯೊಂದು ದೇಹದೊಳಗೆ ಮನೆ ಮಾಡಿಕೊಂಡಿರುವ ಭಗವಂತ ಅಂತ ಹೇಳಿದರೆ ಆಯತನವನ್ನ ಅಂದ್ರೆ ಮನೆ ಮಾಡಿಕೊಂಡವ ಅಂತ, ಪ್ರತಿಯೊಂದು ದೇಹದಲ್ಲಿ ಮನೆ ಮಾಡಿಕೊಂಡಿರುವ ನೆಲೆಸಿರುವ ಅಂತ, ದೇಹದಲ್ಲಿ ನೆಲೆಸಿರುವ ಭಗವಂತನ ಅನಿರುದ್ಧ ರೂಪ ಆಯತನವ ಅಂತ ಹೆಸರು. ಆಯತನ ಅಂದ್ರೆ ಮನೆ ಮಾಡಿಕೊಂಡವ ಅಂತ, ಇವರಿಗೆಲ್ಲ ಮನೆ ಮಾಡಿರುವುದು ಮೂರು ಜನ, ಇವರು ಮನೆ ಇರುವ ಮನೆಯಲ್ಲಿರುವ ಭಗವಂತ, ಮನೆಯುಳ್ಳ ಭಗವಂತನ ರೂಪವನ್ನು ಹೇಳಿದ್ರು. ಅನಿರುದ್ಧ ಅಂದರು ಆಯತನವ ಅಂದರು ಪ್ರದ್ಯುಮ್ನ ಜ್ಯೋತಿಷ್ಮಾನಂದ ಒಂದು ಅನುಭವಿಗೆ ಅನಿರುದ್ಧ ಅನಿ ಇದ್ರೆ ಅನ ಅಂದ್ರೆ ಪಾದ್ರೆಯವರು, ಅನಿ ಇದ್ರೆ ಪ್ರಾಣಿಗಳು, ಈ ದೇಹದೊಳಗೆ ಜೀವಿಸುವವರು, ಅವರಿಂದ ದೇಹದಲ್ಲಿ ವೃದ್ಧರಾದ ದೇಹದೊಳಗೆ ಆವೃತ್ತನಾಗಿ ನಿಂತವ, ಅನಿರುದ್ಧ ಅಂದ್ರೆ ದೇಹದೊಳಗೆ ಇರುವ ವಾಕ್ಯ ಅಂತ. ಅದೇ ಆಯ್ತ ಮನೆ ಮಾಡಿಕೊಂಡಿರುವ ಹೇಳ್ತೇನಪ್ಪ, ಭಗವಂತ ನಾಲ್ಕು ರೂಪದಿಂದ ಈ ದೇಹದೊಳಗೆ ಇದ್ದ. ನಾಲ್ಕು ರೂಪಗಳು ಯಾವುದು? ಹಿಂದೆ ನಾವು ಹೇಳಿದ್ರೆ ಐದು ಶ್ರೀ ಇಂದ ಚಕ್ಷುಶ್ರೋತ್ರ ಮನೋ ವಾಕ್ಪ್ರಾಣಿ, ಆ ಐದು ಸಂಪತ್ತುಗಳು, ಒಂದು ಕಣ್ಣು, ಒಂದು ಕಿವಿ, ಒಂದು ಮೂಗು, ಒಂದು ಬಾಯಿ, ಒಂದು ಮನಸ್ಸು, ಈ ಐದು ಸಂಪತ್ತುಗಳಲ್ಲಿ ತಮಾಷೆ ಅಂದ್ರೆ ನಾಲ್ಕು ತಗೊಳ್ಳುವ ಸಂಪತ್ತು, ಒಂದು ಬರುವ ಸಂಪತ್ತು, ಅಂದ್ರೆ ಗ್ರಹ ಮತ್ತು ವಿಗ್ರಹ ಒಂದು ಹೊರ ಕಳಿಸುತ್ತ, ಆ ಹೊರ ಕಳಿಸುತ್ತ ಅಂದ್ಬಿಟ್ರೆ ಹೊರ ತಗೊಳ್ಳುವಂತ ನಾಲ್ಕೇ ಉಳಿದು, ಮನಸ್ಸು ವಿಷಯವನ್ನು ಒಳಗ್ರಹಣ ಮಾಡುತ್ತೆ, ಕಿವಿ ಯಾರೋ ಹೇಳಿದ್ದನ್ನು ಒಳ ಕಳಿಸು, ಕಣ್ಣು ರೂಪವನ್ನು ಒಳಗ್ರಹಣ ಮಾಡುತ್ತೆ, ಮೂಗು ಗಂಧವನ್ನು ಗ್ರಹಣ ಮಾಡುತ್ತೆ, ಮುಸುಕು ಆಮೇಲೆ ಬಾಯಿ ಹಿಡಿದನ್ನು ಒಳಗೆ ಹಾಕು, ಅದು ಒಳಗೆ ಹೋಗುವಂತದನ್ನು ಹೊರ ಕಳಿಸು, ಅದನ್ನು ಬಿಟ್ಬಿಟ್ರೆ ನಾಲ್ಕೇ ಸಂಪತ್ತಾಗಿ. ಬಾಯಿ ಅನ್ನೋದು ಒಳಗೆ ತಗೊಳ್ಳುವ ಸಂಪತ್ತಲ್ಲ, ಆಹಾರ ಬಾಯಿದ್ರವಾಗಿದ್ದರೆ ಅದು ಹೊರಗೆ ಕೊಡುವುದು, ಒಳಗಿದ್ದದನ್ನು ಹೊರಗೆ ಕೊಡ್ಲಿಕ್ಕೆ ಮಾತ್ರ ಅದು ಬಾಯಿನ ಒಳಗೆ ತಗೊಳ್ಳಿಕ್ಕೆ ಆಗುವುದು, ವಾಗಿದ್ದೇದಿಂದ ಅದು ಗ್ರಹ ಗ್ರಹ ಅಂತ. ನಮ್ಮ ದೇಹದಲ್ಲಿ ಇಂದ್ರಿಯಗಳಲ್ಲಿ ನವಗ್ರಹಗಳು, ದ್ವಾದಶ ಗ್ರಹಗಳು, ಅಷ್ಟೌ ಗ್ರಹ, ಎಂಟು ಗ್ರಹಗಳು ಅಂತೆಲ್ಲ ಹೇಳ್ತಾರೆ. ಗ್ರಹಗಳು ಅಂದ್ರೆ ಹೊರಗಿರತಕ್ಕ ಸಂಗತಿಯನ್ನು ಗ್ರಹಣ ಮಾಡುವ ಇಂದ್ರಿಯ, ಅದು ವಾಕ್ ಗ್ರಹ ಅಲ್ಲ, ಅದು ಹೊರಗಿದ್ದದನ್ನು ಗ್ರಹಣ ಮಾಡುದು, ಒಳಗಿದ್ದದನ್ನು ಹೊರಕ್ಕೆ ಕೊಡ್ತದೆ ವಿತರಣ, ಅದು ಗ್ರಹಣ ಅಲ್ಲ ವಿತರಣ ಮಾಡುವ ಇಂದ್ರಿಯ. ಅದರಿಂದ ವಾಗಿಂದ್ರಿಯವರು ಬಿಟ್ಟುಬಿಟ್ರೆ ಗ್ರಹಣ ಹೊರಕ್ಕೆ ಕಳಿಸುವಂತ ಮನೆ ಮಾಡಿಕೊಂಡು ಒಳ ಕೂತು ಒಳಗೆ ತರಿಸ್ಕೊಳ್ತಾ ಇದ್ದಾರೆ, ನಾಲ್ಕು ಇಂದ್ರಿಯಗಳ ಮೂಲಕ ತರಿಸಬೇಕಾದ ಹೊರಕ್ಕೆ ಬರೆಸಿಕೊಳ್ತಾ ಇದ್ದಾರೆ. ಯಾವುದೆಲ್ಲ ಪ್ರಾಣ ಕಲ ಚಕ್ಷೋಕ್ಕಲ ತಸ್ಮೀವಾಚ, ಪ್ರಾಣ ಕಲ ಚಕ್ಷೋಕ್ಕಲ ಶ್ರೋತ್ರ ಕಲ ಗುಣಕ್ಕಲ ಏಷವೈ ಸೌಮ್ಯ ಚತುಷ್ಕಲ ಪಾದೋ ಬ್ರಹ್ಮಣ ಆಯತನವಾನ್ನಾಮ. ಭಗವಂತನ ನಾಲ್ಕು ರೂಪಗಳು ಪ್ರತಿಯೊಂದು ಅನಿರುದ್ಧ, ಅನಿರುದ್ಧ ವಾಸುದೇವನಾಗಿ ಪ್ರಾಣದೇವರಲ್ಲಿದ್ದಾನೆ ಪ್ರಾಣೇಂದ್ರಿಯದಲ್ಲಿ, ಆದರೆ ಅನಿರುದ್ಧ ಸಂಕರ್ಷಣನಾಗಿ ಕಣ್ಣಿನಲ್ಲಿದ್ದಾನೆ ಚಕ್ಷುಕಲ, ಅನಿರುದ್ಧ ಪ್ರದ್ಯುಮ್ನಾಗಿ ಕಿವಿಯಲ್ಲಿದ್ದಾನೆ, ಅನಿರುದ್ಧ ಅನಿರುದ್ಧನಾಗಿ ಮನಸ್ಸಿನಲ್ಲಿದ್ದಾನೆ. ಹೀಗೆ ನಾಲ್ಕು ರೂಪಗಳಿಂದ ಈ ಆಯತನದಲ್ಲಿದ್ದಾನೆ, ಮನೆಯೊಳಗೆ ಮನೆ ವಾಸ ಮಾಡಿಕೊಂಡಿದ್ದಾನೆ, ಪ್ರಾಣ ಶ್ವಾಸೋಚ್ಛ್ವಾಸ ಮಾಡತಕ್ಕಂಥ ಪ್ರಾಣದೇವರಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ ಮತ್ತು ಮನಸ್ಸಿನಲ್ಲಿ. ಹೀಗೆ ಚಕ್ಷುಷ್ನಲ್ಲಿ ಅನಿರುದ್ಧ ವಾಸುದೇವನಾಗಿ ಚಕ್ಷು, ಯಾಕೆ ಚಕ್ಷು ಪ್ರಾಣ, ಅನಿರುದ್ಧ ವಾಸುದೇವನಾಗಿ ಪ್ರಾಣ, ಪ್ರಾಣ ಅಂದ್ರೆ ಏನು, ಪ್ರಾಣಯತಿ ನಮ್ಮಲ್ಲಿ ಚಲನೆಯನ್ನು ಕೊಡತಕ್ಕಂಥ ಶಕ್ತಿ ಪ್ರಾಣ, ಅಂದ್ರೆ ಚಲನೆ ಇರದಿದ್ರೆ ಪ್ರಾಣ ಹೋಯ್ತು ಅಂತ ಹೇಳ್ತಾರೆ, ಪ್ರಾಣದೇವರು ಇದ್ರೆ ಚಲನೆ, ಅದರಿಂದ ಪ್ರಾಣ ಅಂದ್ರೆ ಈ ದೇಹದಲ್ಲಿ ಚಲನೆಯನ್ನು ಕೊಡತಕ್ಕ ಶಕ್ತಿಯಾಗಿ ಪ್ರಾಣದಲ್ಲಿದ್ದಾರೆ, ಅವರು ಪ್ರಾಣ, ಈ ಪ್ರಾಣದೇವರು ಪ್ರಾಣ ಚಲನೆ ಕೊಡಬಹುದು, ಅವರೊಳಗೆ ಭಗವಂತ ಚಲನೆಯನ್ನು ಕೊಡ್ತಾರೆ. ಎರಡನೇದು ಚಕ್ಷು ಚಷ್ಟೇ ಇದೆ, ಚಕ್ಷು ನೋಡುವವನಾಗಿ, ನೋಡುವ ಶಕ್ತಿಯನ್ನು ಕೊಡುವವನಾಗಿ ಕಣ್ಣಲ್ಲಿ ಇದ್ದಾನೆ ಚಕ್ಷು ಶಬ್ದ, ಚಕ್ಷು ಸೂತ್ರ ನೋಡುವುದು ಅಥವಾ ಚಕ್ಷು ಶಬ್ದ ಚಕ್ಷು ಸೂತ್ರ ನೋಡುವುದು ಅಥವಾ ನೋಡುವ ಇಂದ್ರಿಯ, ನೋಡುವ ಶಕ್ತಿಯನ್ನು ಕೊಡಬೇಕು. ಶ್ರೋತ್ರ ಶೃಣೋತಿ ಇದೆ, ಶ್ರೋತ್ರ ಶೃಣೋತಿ ಅದೇ ರೀತಿ ಶ್ರೋತ್ರ, ಎಲ್ಲವನ್ನೂ ತಾನು ಕೇಳಿಕೊಂಡು ಈ ಕಿವಿಯಲ್ಲಿರತಕ್ಕಂಥ ಶ್ರೋತ್ರಾಭಿಮಾನಿ ದೇವತೆಗಳಿಗೆ ಕೇಳುವ ಶಕ್ತಿಯನ್ನು ಕೊಟ್ಟು, ಶ್ರೋತ್ರ ಶಬ್ದ ವಂಚನಾಗಿ ಕಿವಿಯಲ್ಲಿ ನಿರುದ್ಧ ಪ್ರತಿಭೆ, ಮನಸ್ಸಿನಲ್ಲಿ ಮನೋಭಿಮಾನಿ ದೇವತೆಗಳ ಮೂಲಕ ಮನನ ಮಾಡತಕ್ಕಂತಹ ಶಕ್ತಿಯನ್ನು ಕೊಟ್ಟು, ಮನನ ಮಾಡುವ ಶಕ್ತಿಯನ್ನು ಕೊಡುವವನಾಗಿ, ಸ್ವಯಂ ಎಲ್ಲವನ್ನು ಮನನ ಮಾಡುವವನಾಗಿ, ಮನಃಶಬ್ದ ವಚ್ಚನಾಗಿ ಮನಸ್ಸಿನಲ್ಲಿ ಅನಿರುದ್ಧ ಆಗುತ್ತೆ. ಹೀಗೆ ಆಯತನವನ್ ಈ ದೊಡ್ಡ ಮನೆ ಅವನದೇ, ನಮ್ಮದಲ್ಲ ಈ ಮನೆ, ಅವನದ್ದು ಈ ಮನೆಯಲ್ಲಿರತಕ್ಕ ಸಾಮಾನ್ಯ ಅವನಿಗೆ ಬೇಕು ಅಂತ ತರಿಸಿಕೊಡ್ತಾ ಇದ್ದಾನೆ. ನಾಲ್ಕು ಗ್ರಹಣ ನಾಲ್ಕನ್ನ ತರಿಸಿಕೊಂಡು ತಾನು ಆ ಇಂದ್ರಿಯಗಳ ಮೂಲಕ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸ್ರೀಮತೆ, ಎಲ್ಲ ವಿಷಯಗಳನ್ನು ಭೋಗ ಮಾಡುತ್ತಾ ಈ ನಾಲ್ಕು ಇಂದ್ರಿಯಗಳಿಂದ ತನಗೆ ಬೇಕಾಗಿರತಕ್ಕಂತಹ ರೂಪವನ್ನ, ಕಣ್ಣಿನಿಂದ ರೂಪವನ್ನ, ಕಿವಿಯಿಂದ ಶಬ್ದವನ್ನ, ಪ್ರಾಣದಿಂದ ಉಸಿರನ್ನ, ಮನಸ್ಸಿನಿಂದ ಎಲ್ಲ ವಿಷಯಗಳ ಆನಂದವನ್ನ ಭೋಗ ಮಾಡ್ತಾ ಚತುರ್ಮೂರ್ತಿಯಾಗಿ ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರಸನ್ನ, ಅನಿರುದ್ಧ ಅನಿರುದ್ಧನಾಗಿ ಈ ದೇಹದೊಳಗೆ ಅಂತ ಏಷ ವೈ ಸೌಮ್ಯ ಚತುಷ್ಕರ ಹದಿನಾರನೇ 13 ಹದಿನಾರನೇ 14 ಹದಿನಾರನೇ 15 ಹದಿನಾರನೇ 16 ಕರೆಗಳು ಆಯಿತು. ಒಟ್ಟಿಗೆ ಷೋಡಶಕರನಾದ ಚತುರ್ಮೂರ್ತಿಯಾದ ಭಗವಂತ ಪಿಂಡಾಂಡದೊಳಗೆ ನಾಲ್ಕನೇ ರೂಪದಿಂದ ಇದ್ದಾನೆ. ಅವನಿಗೆ ಆಯತನವಾನ್ ನಾಮ, ಅವನ ಹೆಸರು ಆಯತನ. ಈ ಉಪಾಸನೆ ಮಾಡಿದರೆ ಏನು? ಸಯ ಏತಮೇವಂ ಚತುಷ್ಕಲಂ ಪಾದಂ ಬ್ರಹ್ಮಣ ಆಯತವ ಆಯತನವಾನ್ ಇತ್ಯುಪಾಸ್ತೆ ಆಯತನವಾನ್ ಅಸ್ಮಿನ್ ಲೋಕೇ ಭವತಿ. ಈ ರೀತಿ ಭಗವಂತನ ಅನಿರುದ್ಧ ರೂಪವನ್ನು ಉಪಾಸನೆ ಮಾಡಿದರೆ ನೀನು ಮನೆಮಾರು ಉಳ್ಳವನಾಗುತ್ತೆ. ಅಸ್ಮಿನ್ ಲೋಕೇ ಆಯತನವಾನ್, ಮನೆಮಾರು ಇಲ್ಲದ ಬೀದಿ ಪಾಲಾಗುವ ಬದುಕಾಗುವುದಿಲ್ಲ. ಭಗವಂತ ಇಲ್ಲಿಗೆ ಬೇಕಾದಂತಹ ವ್ಯವಸ್ಥೆ ಮಾಡ್ತಾನೆ. ಇಲ್ಲಿಯೂ ಸುಖವಾಗಿ ಸ್ವಂತ ಮನೆಯಲ್ಲಿ ಇರುವಂತಹ ಅನುಗ್ರಹ ದೇವತೆಗಳಿಂದ. ಆಮೇಲೆ ಆಯತನವಾನ್ ಅಸ್ಮಿನ್ ಲೋಕೇ ಆಯತನವಾನ್ ಅಸ್ಮಿನಿಯೇ ಆಯತನವತೋ ಅನುಕಾಂತ ಚೇತ್, ಅಲ್ಲಿ ಮುಂದೆ ಆಯತನವತಃ ಎಲ್ಲಿ ಬೇಕೆಂದ್ರೆ ಅಲ್ಲಿ ನೆಲೆಸಬಹುದಾದಂತಹ ಲೋಕಗಳಿಗೆ ಅಷ್ಟೇ ಅಲ್ಲ, ಆಯತನದ ನಿಯಾಮಕರಾಗಿರ್ತಕ್ಕಂತಹ ಮುಕ್ತ ದೇವತೆಗಳಿರತಕ್ಕಂತಹ ಲೋಕ ಆಯತನವತಃ ಲೋಕ, ಆಯತನವತ್ ಶಬ್ದ ವಾಚನಾದಂತಹ ಅನಿರುದ್ಧನ ಲೋಕವನ್ನು ಹೋಗ್ತದೆ. ಅಂದ್ರೆ ಅನಿರುದ್ಧನ ಸಾಕ್ಷಾತ್ಕಾರ ಆಗಿ ಅನಿರುದ್ಧನ ಜೊತೆಗೆ ಹೀಗೆ ಈ ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದವರಿಗೆ ವಾಸುದೇವ ಸಂಕರ್ಷಣ ಅನಿರುದ್ಧ ಪ್ರತಿಮ್ನ ಮತ್ತು ಮುಖ್ಯದಲ್ಲಿರತಕ್ಕಂತಹ ಮೂಲಕ ನಾರಾಯಣ ಪಂಚರೂಪದ ಭಗವಂತ ಸದಾ ಜತೆಗಾರನಾಗಿರ್ತಾನೆ. ಎಲ್ಲ ಮುಕ್ತರಿಗೆ ಎಲ್ಲ ರೂಪಗಳು ಕಾಣುವುದಿಲ್ಲ. ಇದು ವಿಶೇಷ ಎಂದ್ರೆ ಈ ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದವರಿಗೆ ಚತುರ್ಮೂರ್ತಿಯಾದ ಭಗವಂತನ ಸದಾ ಸನ್ನಿಧಾನ. ಹೀಗೆ ಆಯತನವತೋ ಲೋಕಾನುಜೇತಿ ಯಹ ಏತಮೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಆಯತನವಾನ್ ಇತ್ಯುಕ್ತೆ. ಹೀಗೆ ಭಗವಂತ ಆಯತನವನ್ನು ಉಪಾಸನೆ ಮಾಡಿದರೆ ದೇಹದಲ್ಲೂ ಆಯತನ ಸಿಗುತ್ತೆ, ಹೊರದಲ್ಲೂ ಆಯತನ ಸಿಗುತ್ತೆ, ಎಲ್ಲಿ ಬೇಕೆಂದರೆ ಅಲ್ಲಿ ಅವನು ನೆಲೆಸಬಹುದು. ಆಯತನದ ಅಭಿಮಾನಿಗಳಾದ ದೇವತೆಗಳ ಜೊತೆಗೆ ನೆಲೆಸಬಹುದು. ಸ್ವತಃ ಆಯತನವಾನ್ ಆಗಿರ್ತಕ್ಕಂತಹ ಅನಿರುದ್ಧರ ಲೋಕಗಳಲ್ಲಿ ಅವನು ನೆಲೆಸುತ್ತಾನೆ. ಇಷ್ಟು ಹೇಳಿ ಅವನು ಹೊರಟೋದ, ಮತ್ತೂ ಹೊರಟೋದ, ಅವನು ಕೂಡ ಮಲ್ಕೊಂಡ, ಮಲ್ಕೊಂಡು ಅಲ್ಲಿಂದ ಹೊರಟ. ಮೂರು ದಿವಸ, ಮೂರನೇ ದಿವಸ ಮೂರು ಉಪದೇಶ ಮತ್ತೆ ಹೊರಟ. ನಾಲ್ಕನೇ ದಿವಸ ಹೋಗಿ ಸಾಯಂಕಾಲ ಗುರುಕುಲವನ್ನು ಸೇರಿ ರಾತ್ರಿ ಬೆಳಗಾದ ಗೋವುಗಳನ್ನು ಬಿಟ್ಟು ಗುರುಕುಲಕ್ಕೆ ಹೋಗಿದ್ದ. ಮೂರು ದಿವಸ ಹೋಗಿ ಸೇರುವಾಗ ಸಂಜೆ ಆಗಿದೆಯೋ ಮಧ್ಯಾಹ್ನ ಆಗಿದೆಯೋ ಅದನ್ನು ಹೇಳೋದಿಲ್ಲ ಪ್ರಶಕ್ತ. ಯಾಕಂದ್ರೆ ಮತ್ತೆ ಸಂಜೆ ಮತ್ತೆ ಅಧಿಕಾರಿಯ ಮತ್ತೆ ಯಾರೋ ಒಂದು ಉಪದೇಶ ಮಾಡಲಿಕ್ಕಿಲ್ಲ. ಅಂತೂ ನಾಲ್ಕನೇ ದಿವಸ ಗುರುಕುಲಕ್ಕೆ ಹೋಗಿ ಸೇರಿ ಗುರುಕುಲಕ್ಕೆ ಹೋಗಿ ಸೇರಿದಾಗ ಹೋಗಿ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಅವರು ಇವನನ್ನು ನೋಡಿ ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ, ಈ ಹುಡುಗನಿಗೆ ಪಾಠ ಹೇಳೋ ಕೆಲಸ ಇಲ್ಲ, ಇವನು ಬರೆದು ಬಂದ್ಬಿಟ್ಟಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮುಂದೆ ಅವರು ಇದನ್ನು ವಿವರಿಸುತ್ತಾರೆ, ಈ ನಾಲ್ಕು ಮುಖಗಳಿಂದ ಏನು ಉಪಾಸನೆಯನ್ನ ದೇವತೆಗಳು ಹೇಳಿ ಹೋಗಿದ್ದಾರೆ ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಅದನ್ನು ಸರಿಯಾಗಿ ತಿಳಿಸಿ. ಯಾಕೆ ಅಂದರೆ ಇದಕ್ಕೊಂದು ಕಾರಣ ಇದೆ. ಒಬ್ಬ ಮನುಷ್ಯನಿಗೆ ಒಬ್ಬ ನಿಯತ ಗುರು ಅಂತಿಲ್ಲ, ಅದನ್ನು ನಾನು ಮೊನ್ನೆ ಎಂದು ಹೇಳ್ತಾರೆ. ಯಾವನೇ ಒಬ್ಬನಿಗೆ ಅವನ ಉಪಾಸನೆಗೆ ಅವನ ಬಿಂಬರೂಪ ಸಾಕ್ಷಾತ್ಕಾರಕ್ಕೆ ಎಲ್ಲರೂ ಎಲ್ಲಾ ಜ್ಞಾನಿಗಳು ಉಪದೇಶ ಮಾಡಿದರೆ ಆಗುವುದಿಲ್ಲ. ಪ್ರತಿಯೊಬ್ಬ ಜೀವಕ್ಕೆ ಅವನ ನಿಯತ ಗುರು ಅಂತ ಆ ನಿಯತ ಗುರುವಿನ ಮೂಲಕವೇ ಜೀವ ಯಾವುದು ಅಂತ ಅವರೇ ಹುಡುಕಿಕೊಂಡು ಬರ್ತಾರೆ ಅಂತ ನಾನು ಮೊನ್ನೆ ಹೇಳಿದೆ. ಹಾಗಾಗಿ ಇವನು ಹೋಗಿ ನಮ್ಮ ಉಪದೇಶ ಮಾಡ್ರಿ ಅಂದ್ರೆ ಅವ್ರು ಮಾಡಲ್ಲ. ಯಾರಿಗೆ ಯಾರು ನಿಯತ ಗುರುವೋ ಅವನು ಮಾತ್ರವೇ ಅವನ ಬಿಂಬ ಸಾಕ್ಷಾತ್ಕಾರಕ್ಕೆ ಬೇಕಾಗಿರತಕ್ಕಂತಹ ಉಪಾಸನೆ ಅಂತ ಹೇಳ್ತಾನೆ. ಈ ಉಪಾಸನೆಗಳೆಲ್ಲ ಈಗ ಬಂದವು ಉಂಟಲ್ಲ, ಇದು ಪೂರ್ತಿ ನೇರ ಎಲ್ಲರಿಗೂ ಸಂಬಂಧಪಟ್ಟಂತೆ. ಸಂಪರ್ಕ ವಿದ್ಯೆಯ ಉಪಾಸನೆ ಉಂಟಲ್ಲ, ಅದು ಜಾಗಶ್ರುತಿಯ ಬಿಂಬರೂಪ ಉಪಾಸನೆಗೆ ಸಂಬಂಧಪಟ್ಟಂತೆ. ಅವನ ಮಗಳಿಗೆ ವಿಶೇಷವಾಗಿ ಬಿಂಬರೂಪ ಉಪಾಸನೆ, ಆದ್ರಿಂದ ಆ ಉಪಾಸನೆಯಿಂದ ಅವನಿಗೆ ಬಿಂಬ ಸಾಕ್ಷಾತ್ಕಾರ ಆಗಿ ಮೋಕ್ಷ. ಇದು ಸತ್ಯಕಾಮನ ಬಿಂಬರೂಪ ಉಪಾಸನೆಗೆ ಹರಿಂದಿರುವಂತನೇ ಉಪದೇಶ ಮಾಡಬೇಕಾದ್ರೆ ಅವನಿಗೆ ಬರಬೇಕಾದ್ದು ಗುರುಮುಖದಿಂದ ಬರಬೇಕು, ಹರಿಂದಿರುವಂತನಿಂದ ಬರಬೇಕು. ಈಗ ಹರಿಂದಿರುವಂತನಿಂದ ಉಪದೇಶ ಆಗಿಲ್ಲ, ಇವರು ದೇವತೆಗಳು ಉಪದೇಶ ಮಾಡಿದ್ರು. ಆದರೆ ದೇವತೆಗಳು ಇವನು ನನ್ನ ಶಿಷ್ಯ, ನಾನು ಇವನಿಗೆ ಸ್ವರೂಪ ಬಿಂಬು ಅಪರೋಕ್ಷಕ್ಕೋಸ್ ಉಪದೇಶ ಮಾಡ್ತೇನೆ ಎಂದು ಗುರುತು ಬುದ್ಧಿಯಿಂದ ಮಾಡಿದ್ದಲ್ಲ, ಇವನ ಮೇಲೆ ಪ್ರೀತಿಯಿಂದ ಮಾಡಿದ್ದಷ್ಟೇ. ಯಾವಾಗಲೂ ಒಬ್ಬ ಗುರು ಗುರುತ್ವೇನ ಅವನಿಗೆ ತನ್ನ ಶಿಷ್ಯನನ್ನ ಸ್ವೀಕಾರ ಮಾಡಿ, ಅವನಿಗೆ ಶಿಷ್ಯತ್ವೇನ ಸ್ವೀಕಾರ ಮಾಡಿ ಗುರುತ್ವೇನ ಹೇಳುವಾಗ ನಿಯತ ಗುರುವಿನಿಂದ ಬಂದಾಗ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಈಗ ಸತ್ಯಕಾಮನಿಗೆ ಈ ಉಪಾಸನೆಯಿಂದ ಬಿಂಬ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಅವನ ನಿಯತ ಗುರುವಾಗಿರತಕ್ಕಂಥ ಹರಿಂದ್ರಮತನಿಂದ ಉಪದೇಶ ಅದನ್ನೇ. ಆದರೆ ಇಲ್ಲೊಂದು ಸಮಸ್ಯೆ ಉಂಟು, ದೊಡ್ಡವರು ಉಪದೇಶ ಮಾಡಿದ್ದನ್ನ ಆಮೇಲೆ ಸಣ್ಣವರು ಉಪದೇಶ ಮಾಡಬಾರದು. ಈ ದೇವತೆಗಳು ಉಪದೇಶ ಮಾಡಿಬಿಟ್ಟರೆ ಇಂಥ ಹರಿ ಇರುತ್ತೆ, ಹೇಗೆ ಮಾಡುವುದು? ದೊಡ್ಡವರಿಂದ ಉಪದೇಶ ತಗೊಂಡ ಮೇಲೆ, ದೊಡ್ಡವರು ಉಪದೇಶ ಮಾಡಿದ ಮೇಲೆ ಅದನ್ನು ಸಣ್ಣವರು ಉಪದೇಶ ಮಾಡಬಾರದು. ಒಂದು, ದೊಡ್ಡವರಿಂದ ಉಪದೇಶ ತಗೊಂಡ ಮೇಲೆ ಸಣ್ಣವರಿಂದ ಮತ್ತೆ ಉಪದೇಶ ತಗೋಬಾರದು. ಎರಡು, ದೊಡ್ಡ ಜ್ಞಾನಿಗಳಿಂದ ಪಾಠ ಕೇಳಿ ಮತ್ತೆ ಅವರಿಗಿಂತ ಕಮ್ಮಿಯವರಿಂದ ಪಾಠ ಕೇಳಬಾರದು. ಸಣ್ಣವರಿಂದ ಪಾಠ ಕೇಳೋದಕ್ಕೆ ದೊಡ್ಡ ಗುರುಗಳ ಹತ್ರ ಹೋಗ್ಬೋದು, ದೊಡ್ಡ ಗುರುಗಳಂತ ಪಾಠ ಹೇಳ್ತಾರೆ ಅವ್ರು ಬಿಟ್ಟು ಚಿಕ್ಕ ಗುರುಗಳ ಹತ್ರ ಹೋಗ್ಬಾರ್ದು. ಹಾಗೆ ಒಂದು ಸಮಸ್ಯೆ ಐತಿ, ಹರಿದ್ರಮತನಿಂದಲೇ ಉಪದೇಶ ಆಗಬೇಕು. ಹರಿದ್ರಮತ ಸತ್ಯಗಾಮನ ನಿಯತ ಗುರು. ಆದ್ರೆ ಹರಿದ್ರಮತ ಉಪದೇಶ ತಗೊಂಡ್ರೆ ದೇವತಾ ದ್ರೋಹ ಆಗುತ್ತೆ. ದೇವತೆಗಳಿಂದ ಉಪದೇಶ ಮಾಡಿದ ಪುನಃ ಇವತ್ತು ಕೇಳುವುದಂದ್ರೆ ದೊಡ್ಡವರು ಹೇಳಿದ್ದನ್ನು ಮತ್ತೆ ಇವರತ್ರ ಕನ್ಫರ್ಮ್ ಮಾಡುದು. ಈ ಒಂದು ಸಮಸ್ಯೆ ಪರಿಹಾರ ಏನಂದ್ರೆ ಅವರು ಹೇಳ್ತಾರೆ ಮಾತ್ರ, ನೀವೇ ನನ್ನ ಉಪದೇಶ ಕೊಡಿ ಎಂದು ಕೇಳ್ಕೊಳ್ತಾರೆ. ಅದು ಕಾರಣ ಏನಂತಂದ್ರೆ, ಹರಿದ್ರಮತನೇ ನಿಯತ ಗುರು ಅನ್ನೋದು ಹರಿದ್ರಮತನಿಗೂ ಬಂದಿದೆ, ಸತ್ಯಕಾಮನಿಗೂ ಬಂದಿದೆ, ಅವರಿಗೂ ದೊಡ್ಡ ಜ್ಞಾನಿಗಳೇ, ದೇವತೆಗಳಿಗೂ ಬಂದಿದೆ. ದೇವತೆಗಳು ತಿಳಿಯದೆ ಇವನನ್ನು ಉಪದೇಶ ಕೊಟ್ಟು, ದೇವತೆಗಳು ಯಾವತ್ತೂ ಎಂದೋ ಸಂದರ್ಭಗಳಲ್ಲಿ ದೇವತೆಗಳು ನಮಗೆ ಪ್ರೇರಣೆ ಮಾಡ್ತಾರೆ. ದೇವತೆಗಳು ಸದಾ ಪ್ರೇರಣೆ ಮಾಡುವುದು, ಅವರು ಇವನು ಬಿಂಬೋ ಸಾಕ್ಷಾತ್ಕಾರ ಸ್ವರಾರ್ಥ ಉಪದೇಶ ಮಾಡಿದ್ದಲ್ಲ. ದೇವತೆಗಳು ಸದಾ ಪ್ರೇರಣೆ ಮಾಡುವ, ನಮ್ಮ ಒಳಗಿದ್ದು ನಮ್ಮ ಮನಸ್ಸನ್ನು ಬಳಸುವವರು, ನಾವು ಯಾರ ಹತ್ರ ಪಾಠ ಕೇಳಿದ್ರು ಅದನ್ನು ತಿಳುವಳಿಕೆ ಕೊಡುವವರು ದೇವತೆಗಳೇ. ಅದನ್ನ ಒಳಗಿನಿಂದ ತಿಳುವಳಿಕೆ ಸದಾ ಕೊಡತಕ್ಕಂಥ ಭಗವಂತ ವಿಶೇಷವಾದ ಪ್ರಜ್ಞೆಯನ್ನು ಜಾಗೃತಗೊಳಿಸತಕ್ಕಂಥ ದೇವತೆಗಳೇ ಇಲ್ಲಿ ವಿಶೇಷವಾಗಿ ಹೊರಗಿನಿಂದ ಬಂದು ಉಪದೇಶ ಕೊಟ್ಟರು. ಆದ್ದರಿಂದ ಇದು ಗುರುತ್ವೇನ ಉಪದೇಶ ಮಾಡಿದ್ದಾರೆ. ಹಾಗಾಗಿ ದೇವತೆಗಳಿಂದ ಗುರು ಉಪದೇಶ ಪಡೆದು ಆಮೇಲೆ ಹರಿದಿರುವಂತ ಹೇಗೆ ಗುರು ಉಪದೇಶ ಪಡೆಯುವುದು ಅನ್ನೋ ಪ್ರಶ್ನೆ ಇದೆ. ದೇವತೆಗಳು ಪ್ರೀತಿಯಿಂದ ಹೇಳಿದ್ರು, ಗುರುತ್ವೇನ ಪಾಠ ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದ ಮತ್ತು ಒಂದೇ ಏನಂದ್ರೆ ಅವರು ಬರೀ ಸೂಚನೆ ಮಾತ್ರ ಕೊಟ್ಟಿದ್ದಾರೆ, ವಿಷಯ ಹೇಳಿದ್ದಾರೆ ಅಷ್ಟೇ, ಅದರ ವಿವರ ಏನು ಹೇಳಿಲ್ಲ ಅವರು. ಆದ್ರೆ ಎಲ್ಲ ವಿವರ ಹೇಳಿಯಾಗಿ ಯಾಕೆ ವಾಸುದೇವ, ಯಾಕೆ ಪ್ರತಿಮ್ನ, ಯಾಕೆ ಸಂಕರ್ಷಣ, ಯಾಕೆ ಅನಿರುದ್ಧ, ಅವರಿಗೆ ಯಾಕೆ ಜ್ಯೋತಿಷ್ಮಾನ್ ಅಂತ ಅನ್ನುವ ಹೆಸರು, ಈ ಸ್ವಲ್ಪ ಸ್ವಲ್ಪ ನಾನು ಹೇಳಿದ್ದೇನೆ. ಉಪನಿಷತ್ತರೆ ಅದನ್ನು ಬರೇ ಉಪದೇಶದ ಸಾಂಕೇತಿಕವಾದ ಮುಖಗಳನ್ನು ಮಾತ್ರ ಹೇಳಿ ಅವರು ನೋಡ್ಕೊಳ್ತಾರೆ ದೇವರು. ಈಗ ಇವರು ಎಲ್ಲ ಕಡೆ ತುಂಬಿರತಕ್ಕ, ಎಲ್ಲ ದಿಕ್ಕುಗಳಲ್ಲಿ ತುಂಬಿರತಕ್ಕ ಭಗವಂತ ವಾಸುದೇವ ಯಾಕೆ, ಅವನಿಗೆ ನಾಲ್ಕು ರೂಪಗಳಲ್ಲಿ ಅದು ಪೂರ್ವದಲ್ಲಿ ಇರತಕ್ಕಂಥ ವಾಸುದೇವ ವಾಸುದೇವ ಯಾಕೆ, ಅದು ಪ್ರಾಚೀನ, ಇದೆಲ್ಲವನ್ನೂ ಎಳೆಯಾಗಿ ತಿಳ್ಕೋಬೇಕು. ಅವನಿಗೆ ಈ ವಿವರವನ್ನ ಇವರು ಹೇಳಲಿಲ್ಲ, ದೇವತೆಗಳು ಹೇಳಲಿಲ್ಲ, ಅಪ್ಪ ಗುರುಗಳಿಂದ ತಿಳ್ಕೊಂತ ಹೇಳ್ಬಿಟ್ಬಿಟ್ರು. ಇದನ್ನ ಪೂರ್ತಿ ಉಪಾಸನೆಯ ವಿವರವನ್ನು ಹಾದಿದ್ರು ಮತ ಹೇಳಬೇಕು. ಹಾದಿದ್ರು ಮತ ಹೇಳಿದ ಅಂತ ಅಷ್ಟೇ ಒಂದು ಹಾದಿತ್ರಮತ ಏನು ಹೇಳಿದ ಈ ವಿವರಗಳನ್ನ, ಯಾಕೆಂದ್ರೆ ಅದು ಹರಿದ್ರಮತ ಎಕ್ಸ್ಕ್ಲೂಸಿವ್ ಆಗಿ ಸತ್ಯಕಾಮನಿಗೆ ಹೇಳಿರತಕ್ಕಂಥ ಉಪಾಸನೆ, ಅದು ಸಾರ್ವತ್ರಿಕ ಅಲ್ಲ, ಎಲ್ಲರೂ ಉಪಾಸನೆ ಮಾಡತಕ್ಕಂಥದ್ದಲ್ಲ. ಹಾಗಾಗಿ ಸತ್ಯಕಾಮನಿಗೆ ಇದರ ಎಲ್ಲ ಎಳೆಯಡೆಯಾಗಿ ಬಿಡಿಸಿ ಸತ್ಯಕಾಮನಿಗೆ ಹರಿದ್ರಮತ ಮುಂದೆ ಕಳೆದಾನೆ. ಅವನು ಏನು ಹೇಳಿದ್ದಾನೆ ಅನ್ನುವುದನ್ನ ಉಪನಿಷತ್ಗಳು ಅದನ್ನು ಸ್ವಲ್ಪ ಬಿಟ್ಟು, ಯಾಕೆಂದ್ರೆ ಪೂರ್ತಿಯಾದಂತಹ ಉಪಾಸನೆ ಅದು ಯಾರಿಗೂ ಅಗತ್ಯ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ಅದನ್ನ ಹರಿದ್ರಮತ ಹೇರಿರಬಹುದಾದ ಸತ್ಯಕಾಮ ತಿಳಿದಿರಬಹುದಾದ ಅದನ್ನು ಗ್ರಹಸ್ಥ ಮಾಡಿರಬಹುದಾದ ಸಂಗತಿಗಳು ಯಾವುವು? ಉಪನಿಷತ್ತಿನಲ್ಲಿ ಹೇಳದೆ ಅವರು ನಮ್ಮ ಚಿಂತನೆಗೆ ಬಿಟ್ಟ ಸಂಗತಿಗಳು ಯಾವುವು ಅದನ್ನ ಸ್ವಲ್ಪ ನಾನು ನಾಲ್ಕು ರೂಪಗಳ ಉಪಾಸನೆಯ ಕೆಲವು ಮುಖಗಳನ್ನ ಆ ಹೆಸರುಗಳು ಆ ಸ್ಥಾನ ವಿಶೇಷಗಳು ಮತ್ತು ಆ ಹೆಸರುಗಳು ಇರಿಗಿಂತಕ್ಕ ಸಂಬಂಧ ಅದಕ್ಕೂ ಮೂಲ ರೂಪಕ್ಕೂ ಅಲ್ಲಿ ಮತ್ತೆ ವಾಸುದೇವ ಅನ್ನು ವಾಸುದೇವ ವಾಸುದೇವ ವಾಸುದೇವ ಪ್ರದ್ಯುಮ್ನ ಈ ವಿಭಾಗಗಳು ಆ ವಿಭಾಗಗಳಿಂದ ಬರತಕ್ಕಂತಹ ಅರ್ಥ ವಿಶೇಷಗಳು ಇದೆಲ್ಲ ನಾಲ್ಕು ರೂಪಗಳು ನಾಲ್ಕರ ನಾಲ್ಕು ನಾಲ್ಕು ರೂಪಗಳು ಅದಕ್ಕೆ ನಾಲ್ಕು ನಾಲ್ಕು ಹದಿನಾರು ಅಧಿಷ್ಠಾನಗಳು ಆ ಹದಿನಾರು ಅಧಿಷ್ಠಾನಗಳಿಂದ ಬಂದ ಹದಿನಾರು ಹೆಸರುಗಳು ನಾಲ್ಕು ಮತ್ತೆ ಮೂರು ರೂಪದ ಹೆಸರು ನಾಲ್ಕು ಹೀಗೆ ಇಪ್ಪತ್ತು ನಾಮಗಳು ಬರ್ತವೆ ಇಪ್ಪತ್ತು ನಾಮಗಳು ಆಮೇಲೆ ಅದಕ್ಕೆ ಹದಿನಾರು ಭಗವಂತನ ಕಲೆಗಳು ಇದೆಲ್ಲಕ್ಕೂ ಒಂದಕ್ಕೊಂದು ಲಿಂಕ್ ಇರತಕ್ಕಂತಹ ನಿರ್ವಚನದಿಂದ ಆ ರೂಪ ಅಲ್ಲಿಯೇ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಎಟಿಮಾಲಜಿಕಲ್ ಒಂದು ಉಪಾಸನೆ ಇದೆ. ಆ ಒಂದು ವಿವರವನ್ನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಯಾಕೆಂದ್ರೆ ಇದರಲ್ಲಿ ಇನ್ನೊಂದು ಮುಖ ಇದೆ. ಇದೆಲ್ಲೆಲ್ಲ ಸ್ಥಾನಗಳನ್ನು ಹೇಳಿದ್ದಾರೆ. ಸ್ಥಾನಗಳನ್ನು ಹೇಳುವಾಗ ನಾವು ಅದರ ಅಭಿಮಾನ ದೇವತೆಗಳನ್ನು ತಗೊಳ್ಬೇಕು. ಅದನ್ನು ನಾನು ಹೇಳಲಿಲ್ಲ. ಇನ್ನು ತುಂಬಾ ವಿಷಯಗಳು ಹೇಳಲಿಕ್ಕೆ ಉಂಟಾಗಬಹುದು. ಕುಯ್ಯದಷ್ಟು ವಿಷಯ ಇದೆ. ಪ್ರಾಚೀನ ದಿಕ್ಕು ಅಂತಂದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಷ್ಟೇ ಅಲ್ಲ. ಪೂರ್ವ ದಿಕ್ಕಿನ ಅಭಿಮಾನಿ, ದಕ್ಷಿಣ ದಿಕ್ಕಿನ ಅಭಿಮಾನಿ, ಉತ್ತರ ದಿಕ್ಕಿ ಅಭಿಮಾನ ದೇವತೆಗಳಲ್ಲಿ ಆರು ನಾಲ್ಕು ಸನ್ನಿಧಾನ. ಹಾಗೆ ಸ್ವಹ ಸಮುದ್ರ ಅಂತಂದ್ರೆ ಆ ನಾಲ್ಕು ಲೋಕಗಳಲ್ಲಿ ಇರತಕ್ಕಂತಹ ದೇವತೆಗಳಲ್ಲಿ ಭಗವಂತನ ಸನ್ನಿಧಾನ. ಸೂರ್ಯ ಚಂದ್ರ ಅನ್ನೋದು ದೇವತಾ ಸ್ವರೂಪವನ್ನು ಹೇಳಿದ್ದಾರೆ. ಆಮೇಲೆ ನಾಲ್ಕು ಇಂದ್ರಿಯಗಳು ಅದರ ಅಭಿಮಾನ ದೇವತೆಗಳನ್ನು. ಹೀಗೆ ಅಭಿಮಾನಿ ಪರತೆಯ ಉಪಾಸನೆ ಇದನ್ನ ಎಳೆಯಾಳೆ ಆಗಿ ಬಿಡಿಸಿದ್ರೆ ಬಹಳ ತುಂಬಾ ಚಿಂತನೆ ಇದೆ. ಉಪಾಸನೆ ಇದಕ್ಕೆ ಸತ್ಯಕಾಮನನ್ನ ಬಹಳ ಎತ್ತರಕ್ಕೇರಿಸಿದ ವಿದ್ಯೆ ಇದು. ಅದು ಎರಡು ದಿವಸದಲ್ಲಿ ಮೂರು ದಿವಸದ ಮುಗಿಯ ವಿದ್ಯೆ ಅಲ್ಲ. ಎರಡು ಜನ್ಮ ಮೂರು ಜನ್ಮದಲ್ಲೂ ಮುಗಿಯ ವಿದ್ಯೆ ಅಲ್ಲ. ಆದರೆ ಅದರ ಕೆಲವು ಮುಖಗಳನ್ನ ಯಾಕೆಂದ್ರೆ ಇಷ್ಟೇ ಹೇಳ್ಬಿಟ್ರೆ ಏನಾಗ್ತದೆ ಗೊತ್ತಾ? ಇದು ಹದಿನಾಲ್ಕು ರೂಪಗಳು, ಹದಿನಾಲ್ಕು ಸ್ಥಾನಗಳು, ಏನುಂಟು ಇದರಲ್ಲಿ? ಸಾಮಾನ್ಯ ಉಪನಿಷತ್ತು ಓದುವ, ಉಪನಿಷತ್ ಅನುವಾದ ಮಾಡುವ, ಉಪನಿಷತ್ ಪಾಠಗಳು ಪಂಡಿತರಿಂದ ಆಗಿರುವ ತೊಂದರೆ ಇದೆ. ಉಪನಿಷತ್ತಲ್ಲಿ ಇಷ್ಟೇ ಇದೆಂತ ಇದೆ ಅಂತ. ಯಾಕಂದ್ರೆ ಆಳಕ್ಕೆ ಹೋಗುವಂತಹ ಪ್ರವೃತ್ತಿಯ ಹೊರತು ಇದೆ. ಉಪನಿಷತ್ತು ನಮ್ಮನ್ನ ಎಷ್ಟು ಆಳಕ್ಕೆ ಕೊಂಡು ಹೋಗ್ತದೆ ಅಥವಾ ನಾವು ಅದು ಎಷ್ಟು ಆಳಕ್ಕೆ ಕೊಂಡು ಹೋಗ್ತದೆ? ಉಪನಿಷತ್ತು ಎಷ್ಟು ಆಳಕ್ಕೆ ಕೊಂಡು ಹೋಗ್ತದೆ ಪ್ರಶ್ನೆ ಇಲ್ಲ. ಉಪನಿಷತ್ತಿನ ಆಳದಲ್ಲಿ ನಾವು ಎಷ್ಟು ಆಳಕ್ಕೆ ಹೋಗಬಲ್ಲೆವು ಇದು ಪ್ರಶ್ನೆ. ಅದು ಎಷ್ಟು ಆಳಕ್ಕೆ ಹೋಗ್ತದೆ ಅಂತ ಅಳೆಯೋದು ನಮ್ಮಿಂದ ಅಲ್ಲ. ನಾವು ಅದರಲ್ಲಿ ಅದರ ಜೊತೆಗೆ ಎಷ್ಟು ಆಳಕ್ಕೆ ಹೋಗಬಹುದು ಅನ್ನೋದು ನಮ್ಮ ನಮ್ಮ ಯೋಗ್ಯತೆಗೆ, ನಮ್ಮ ತಮ್ಮ ಸಾಧನೆಗೆ, ನಮ್ಮ ನಮ್ಮ ಅಲ್ಲಿ ಇರತಕ್ಕ ಭಗವದ್ ಅನುಗ್ರಹಕ್ಕೆ ಸಂಬಂಧಪಟ್ಟ ಮಾತು. ಹೀಗೆ ಈ ಹದಿನಾರು ರೂಪದ ಹದಿನಾರು ಕಲೆಗಳ ಉಪಾಸನೆಯಲ್ಲಿ ಆ ನಾಮಗಳನ್ನು ಹಿಡ್ಕೊಂಡು, ಆ ನಾಮದ ಎಡೆ ಹಿಡ್ಕೊಂಡು ನಾವು ಎಷ್ಟು ಆಳಕ್ಕೆ ಇಳಿಬಹುದು ಅನ್ನೋ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾನು ಇವತ್ತು ಸಾಯಂಕಾಲ ಅದನ್ನ ಮಾಡುವ ಪ್ರಯತ್ನ ಮಾಡ್ತೇನೆ. ಇವತ್ತು ಸಾಯಂಕಾಲ ಮಾತ್ರ, ಇವತ್ತು ಸಾಯಂಕಾಲ ಯಾವಾಗಲೂ ಆರೂವರೆಗೆ ಮಾಡ್ತಿತ್ತು, ಇವತ್ತು ಆರರಿಂದ ಏಳು ಆರೂವರೆ. ಆಮೇಲೆ ನಾಳೆ ಬೆಳಿಗ್ಗೆ ಮಾಡೋಣ, ನಾಳೆ ಸಾಯಂಕಾಲ ಮತ್ತೆ ವಿಚಾರ ಮಾಡ್ತೇನೆ. ನಾಳೆ ಗ್ರಹಣ ಬಂತು. ಗ್ರಹಣ ಕಾಲದಲ್ಲಿ ಜಪ ಮಾಡಬೇಕು, ಭಗವಚಿಂತನೆ ಮಾಡಬೇಕು ಅಂತಿದೆ. ಆದ್ರೆ ಅದನ್ನು ವಿಚಾರ ಮಾಡಿಕೊಂಡು ಸಮಯ ಅನುಕೂಲತೆ ಸಾಧ್ಯವೋ ಸಾಧ್ಯ ನಾಳೆ ಬೆಳಿಗ್ಗೆ ಅದನ್ನು ತೀರ್ಮಾನ ಮಾಡೋಣ. ಇವತ್ತು ಇಷ್ಟು ಸಾಧ್ಯ. ಇನ್ನು ಸಂಜೆ ರೂಪದ ಅಂತರಂಗ ಪ್ರವೇಶ ಯಥಾಶಕ್ತಿ ಮಾಡೋಣ. ಓಂ ಸಹನಾಭವತು, ಸಹನೋ ಪುನಃತು, ಸಹ ವೀರ್ಯಂಗರವಹೈ ತೇಜಸ್ವಿನಾವಧಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು, ಸಹನೋ ಪುನಃತು, ಸಹ ವೀರ್ಯಂಗರವಹೈ ತೇಜಸ್ವಿನಾವಧಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮೂರು ದಿವಸಗಳ ಕಾಲ ಗುರುಪುರದ ಕಡೆಗೆ ದನಗಳನ್ನು ಅಟ್ಟಿಸಿಕೊಂಡು ಸಾಗಿದ ಸತ್ಯಕಾಮ. ನಾಲ್ಕನೇ ದಿವಸ ಆಚಾರ್ಯಪುರಂ ಪ್ರಾಪ. ನಾಲ್ಕನೇ ದಿವಸ ಅವರು ಗುರುಗಳ ಬಳಿಗೆ ಆಚಾರ್ಯ ಆಶ್ರಮಕ್ಕೆ ಬಂದು ಸೇರಿದ. ಅಥ ಅಚ ಪ್ರಾಪ ಆಚಾರ್ಯ ಕುಲಂ, ಕುಲ ಅಂದ್ರೆ ಆಶ್ರಮ ಅಂತ, ಆಚಾರ್ಯ ಕುಲಂ ಬರುತ್ತೆ. ಹರಿದ್ರು ಮತರ ಆಶ್ರಮಕ್ಕೆ ನಾಲ್ಕನೇ ದಿವಸ ಬಂದು ಸೇರಿದ ಸತ್ಯಗಳು. ಅವಾಗ ತಮ್ಮ ಆಚಾರ್ಯೋ ಅಭ್ಯುವಾದ ಸತ್ಯಕಾಮ ಇದೆ. ಎಷ್ಟೋ ವರ್ಷಗಳ ನಂತರ ಆಶ್ರಮಕ್ಕೆ ಬಂದಿದ್ದಾನೆ. 400 ಗೋವುಗಳನ್ನು ಹಿಡ್ಕೊಂಡು ಹೋದವ, ಆಮೇಲೆ 1000 ಗೋವುಗಳಾಗುವ ತನಕ ಆಶ್ರಮದ ಕಡೆಗೆ ಮುಖ ಮಾಡಲಿಲ್ಲ. ಬಂದ ಬಂದಾಗ ಅವನನ್ನು ಕಂಡು ಸಂತೋಷದಿಂದ ಕೂಗಿ ಕರೆದ. ಅಥ ಆಚಾರ್ಯ ಅಭ್ಯವಾದ ಗಟ್ಟಿಯಾಗಿ ಕೂಗಿ ಕರೆದಂತೆ ಸತ್ಯಕಾಮ ಇದೆ ಭಗವ ಇತಿ ಪ್ರತಿ ಶುಶ್ರಾವ. ಏನು ಗುರುಗಳೇ ಅಪ್ಪಣೆಯಾಗಬೇಕು ಅಂತ ಆ ಅಗ್ನಿ ವೃಷಭ ರೂಪನಾದ ವಾಯು, ಹಂಸ ರೂಪನಾಗಿರ್ತಕ್ಕಂಥ ಚತುರ್ಮುಖ ಮತ್ತು ಕಡಲ ಕಾಗೆಯ ರೂಪದಲ್ಲಿ ಕಾಣಿಸಿಕೊಂಡ ವರ್ಣರ ಮುಂದೆ ಹೇಗೆ ವಿನೀತನಾಗಿ ಕೈ ಕೂದು ನಿಂತನೋ ಹಾಗೆಯೇ ಗುರುಗಳ ಮಂತ್ರ ಸ್ವಾಮಿ ಬಂದಿದ್ದೇನೆ, ಏನು ಅಪ್ಪಣೆಯಾಗಬೇಕು ಅಂತ ಕೈ ಮುಗಿದು ನಿಂತುಬಿಟ್ಟ. ಒಂದು ವಿಷಯ ಏನು ಅಂದ್ರೆ, ಇಲ್ಲಿ ಗಮನಿಸಬೇಕಾದ ಮಾತು, ನಾವು ಎಷ್ಟು ವರ್ಷಗಳ ಕಾಲ ಇವರು ಉಪಸ್ಥಿತಿ ಮಾಡಿದ್ರು, ನನಗೆ ಉಪನಯನ ಮಾಡಿ ಪಾಠ ಹೇಳಿಬಿಟ್ಟು ತನ ಕಾಯಿಸಿದ್ರು. ಇವರ ಕೈಯಲ್ಲಿ ಪಾಠ ಕೇಳಿ ಏನಾಗಬೇಕಾಗಿದೆ? ನನಗೆ ದೇವತೆಗಳೇ ಅನುಗ್ರಹ ಮಾಡಿದ್ದಾರೆ, ಇವರಿಂದ ಏನು ಪಾಠ ಏನು ಅನ್ನೋ ಅಹಂಕಾರ ಬರಲಿಲ್ಲ. ತಕ್ಷಣ ಗುರುಗಳೇ ವಿನೀತನಾಗಿ ಗುರುಭಕ್ತಿಯಿಂದ ಕೈಜೋಡಿಸಿ ನಿಂತ. ಕಾರಣ ಏನಂದ್ರೆ, ಗುರುಗಳಿಂದ ಉಪದೇಶ ನನಗೆ ಇನ್ನೂ ಆಗಬೇಕು ಅನ್ನುವಂತಹ ನಿರೀಕ್ಷೆ ಅವನಲ್ಲಿದೆ. ನಾನು ತಿಳಿದು ಬಿಟ್ಟೆ, ದೇವತೆಗಳಿಂದ ಉಪದೇಶ ಆಯಿತು, ಇನ್ನು ಈ ಗುರುಗಳ ಹತ್ರ ಕೇಳುವುದೇನಿದೆ ಅನ್ನತಕ್ಕಂತಹ ಕಲ್ಪನೆಯೇ ಇಲ್ಲ. ಇನ್ನು ಗುರುಮುಖದಿಂದ ಅಧ್ಯಯನ ಆಗಬೇಕು. ಆವಾಗ ಅವರು ಹೇಳ್ತಾರೆ, ನೋಡಿ ಬ್ರಹ್ಮ ವಿಧಿವ ಸೌಮ್ಯ ಭಾಸಿ, ಬ್ರಹ್ಮದಿವಿ ಭವೈ ಸೌಮ್ಯ ಭಾಸಿ, ಕೋನುತ್ವಾಶ್ವಾಸ ಕೋನುತ್ವಾಂಶಾಸ ಆಯ್ತು. ಅಪ್ಪ, ನಿನ್ನ ಮುಖ ನೋಡಿದರೆ ನೀನು ಬ್ರಹ್ಮಜ್ಞಾನಿ ಆಗಿ ಕಾಣ್ತಿ, ಪಾಠ ಕೇಳಲಿಕ್ಕೆ ಬಂದ ವಿದ್ಯಾರ್ಥಿ ಆಗಿ ಕಾಣ್ತಾ ಇಲ್ಲ. ಬ್ರಹ್ಮ ವಿಧಿ ಭವೈ ಸೌಮ್ಯ ಭಾಸಿ, ನಿನ್ನ ಮುಖದಲ್ಲಿ ಜ್ಞಾನದ ಕಳೆ ಇದೆ, ಬ್ರಹ್ಮವರ್ಚಸ್ಸಿದೆ, ಯಾವುದೋ ಒಂದು ಅಪೂರ್ವವಾದಂತಹ ಜ್ಞಾನವನ್ನು ಪಡೆದುವಂತಹ ಕಾಣ್ತಾ ಇದೆ ನಿನ್ನನ್ನು ನೋಡುವಾಗ. ಯಾರು ಪಾಠ ಹೇಳಿದ್ರಪ್ಪ ನಿನಗೆ? ಸತ್ಯಕಾಮನಿಗೆ ಯಾರು ಪಾಠ ಹೇಳಿದ್ರು ಅನ್ನುವಂತಹ ಎಚ್ಚರವೂ ಕೂಡ ಹಾರಿದ್ರು ಮಂತ್ರಿಗಿದೆ. ಅವರು ದನ ಕಾಯಿಲೆ ಕಳಿಸಿದ್ದೇ ದನ ಕಾಯಿಲೆಗೋಸ್ಕರ ಅಲ್ಲ, ಈ ದೇವತೆಗಳಿಂದ ಉಪದೇಶ ಸಿಗಬೇಕು ಅನ್ನೋ ಗೊತ್ತಿದ್ದೇ ಕಳಿಸಿದ್ದು. ಆದರೆ ಏನೂ ತಿಳಿಯದವರಂತೆ ಕೇಳ್ತಾರೆ, ಬ್ರಹ್ಮ ವಿಧಿವ ವೈ ಸೌಮ್ಯ ಭಾಸಿ, ಒಳ್ಳೆ ಬ್ರಹ್ಮಜ್ಞಾನಿ ಯಾಕೆ ಕಾಣ್ತೀನಿ ನೀನು? ಕೋನತ್ವ ಶಾಸ್ತ್ರ, ಯಾರು ಪಾಠ ಹೇಳಿದ್ರು ನಿನಗೆ? ನಿನಗೆ ಬ್ರಹ್ಮವಿದ್ಯೆ ಎಲ್ಲಿಂದ ಬಂತು? ನಾನೇನು ಪಾಠ ಮಾಡಿಲ್ಲ ಏನು ಅಂತ ಕೇಳಿದಾಗ, ಅನ್ಯೇ ಮನುಷ್ಯೇಭ್ಯ, ಗುರುಗಳೇ ಮನುಷ್ಯರು ಯಾರು ಪಾಠ ಮಾಡಿಲ್ಲ ನನಗೆ ಅಂತ. ಮನುಷ್ಯರು ಯಾರು ಪಾಠ ಮಾಡಿಲ್ಲ, ಮನುಷ್ಯರಿಗಿಂತ ಭಿನ್ನರಾದಂತಹ ವ್ಯಕ್ತಿಗಳು ನನಗೆ ಪಾಠ ಮಾಡಿದ್ರು. ಅಂದ್ರೆ ಎಲ್ಲ ದೃಷ್ಟಿಯಿಂದ ಮನುಷ್ಯರು ಪಾಠ ಮಾಡಿದ್ದಲ್ಲ, ಪ್ರಾಣಿಗಳು ಪಕ್ಷಿಗಳು ಪಾಠ ಮಾಡಿದ್ದು, ದೇವತೆಗಳು ಮಾಡಿದ್ದು, ಎಲ್ಲರೂ ಅಂತ ಮನುಷ್ಯ ರೂಪದಿಂದ ನನಗೆ ಉಪದೇಶ ಆಗಿಲ್ಲ. ಅನ್ಯೇ ಮನುಷ್ಯೇಭ್ಯ, ಮನುಷ್ಯರಂತೂ ಪಾಠ ಮಾಡಿಲ್ಲ ಗುರುಗಳೇ. ಒಂದು ಗೂಳಿ ಪಾಠ ಮಾಡಿದ್ದು, ಒಂದು ಬೆಂಕಿ ಪಾಠ ಮಾಡಿದ್ದು, ಒಂದು ಹಕ್ಕಿ ಪಾಠ ಮಾಡಿದ್ದು, ಇನ್ನೊಂದು ಹಕ್ಕಿ ಪಾಠ ಮಾಡಿದ್ದು, ಒಂದು ಹಂಸ, ಎರಡು ನೀರು ಹಕ್ಕಿಗಳು, ಮತ್ತು ಮನುಷ್ಯರು ಯಾರೂ ಪಾಠ ಮಾಡಿಲ್ಲ. ಮೇಲನೋಟಕ್ಕೆ ಪ್ರಾಣಿಗಳಿಂದ ಪಾಠ ಆಯಿತು, ಒಳನೋಟಕ್ಕೆ ದೇವತೆಗಳಿಂದ ಪಾಠ ಆಯಿತು, ಮತ್ತು ಮನುಷ್ಯರ ಅನ್ಯೇ ಮನುಷ್ಯೇಭ್ಯ ಇತಿಹ ಪ್ರತಿಜ್ಞೆ. ಗುರುಗಳೇ, ನಾನು ಯಾವ ಮನುಷ್ಯರ ಹತ್ರವೂ ಪಾಠ ಕೇಳಲಿಲ್ಲ. ಅಂದ್ರೆ ಒಂದು ಅವರ ಪ್ರಶ್ನೆಯಿಂದ ಇವರಿಗೆ ಒಂದು ಸಣ್ಣ ಭಯ, ನನ್ನ ಹತ್ರ ಪಾಠಕ್ಕೆ ಬಂದು ಬೇರೆ ಅಂದ್ರೆ ಯಾಕೆ ಪಾಠ ಕೇಳಿದ್ದೀನಿ ಅಂತ ಹೇಳಿ ಬೈದು ಬಿಡ್ತಾರೋ. ಅದಕ್ಕೆ ಯಾವ ಮನುಷ್ಯರ ಹತ್ರವೂ ನಾನು ಪಾಠ ಕೇಳಲಿಲ್ಲ ಗುರುಗಳೇ, ನಿಮ್ಮನ್ನು ಬಿಟ್ಟು ಇನ್ನು ಯಾರತ್ರ ನಾನು ಪಾಠಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲ, ಹೇಳ್ತಾನೆ ಭಗವಾಂಸ್ತುವೇ ಒಮೇ ಕಾಮೇ ಬ್ರೂಯಾತ್, ನಾನು ಬಯಸಿದಂತಹ ವಿಷಯದಲ್ಲಿ ನೀವೇ ನನಗೆ ಪಾಠ ಮಾಡಬೇಕು. ಭಗವಾಂಸ್ತುವೇ ಒಮೇ ಕಾಮೇ, ನನ್ನ ಬಯಕೆಯಲ್ಲಿ ಇರತಕ್ಕಂತಹ ಸಂಗತಿಯನ್ನು ತಿಳಿಯುವುದಕ್ಕೋಸ್ಕರ ನೀವೇ ನನಗೆ ಪಾಠ ಹೇಳಬೇಕು. ಯಾಕೆ ಅಂದ್ರೆ ಶ್ರುತಂ ಹೇವ ಮೇ ಭಗವದ್ ಋಷೇಭ್ಯ, ನಿಮ್ಮಂಥವರು ಜ್ಞಾನಿಗಳು ಹೇಳುವುದನ್ನ ಕೇಳಿದ್ದೇನೆ, ನಿಮ್ಮಂಥವರು ಹೇಳುವುದು ಕೇಳಿದ್ದೇನೆ. ಏನು ಅಂದ್ರೆ, ಆಚಾರ್ಯ ದೈವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪತಿ. ಗುರುಮುಖದಿಂದ ವಿದ್ಯೆ ತಿಳಿದಾಗ ಮಾತ್ರವೇ ಅದು ಫಲಪ್ರದವಾಗುತ್ತೆ, ಇಲ್ಲದಿದ್ರೆ ಆಗುವುದಿಲ್ಲ ಅಂತ ಅನ್ನೋದನ್ನ ನಿಮ್ಮಂತಹ ದೊಡ್ಡವರು ಹೇಳುವುದನ್ನು ಕೇಳಿದ್ದೇನೆ. ನನಗೆ ನೀವು ಗುರುಗಳು, ನೀವೇ ಉಪದೇಶ ಮಾಡಬೇಕು. ಬೇರೆ ಯಾರು ಏನು ಉಪದೇಶ ಮಾಡಲಿ ಅದು ನನಗೆ ಮುಖ್ಯ ಅಲ್ಲ, ನನಗೆ ಗುರುಪದೇಶ ಮುಖ್ಯ. ಆಚಾರ್ಯ ದೈವ ವಿದಿತ ವಿದ್ಯಾ, ಆಚಾರ್ಯ ಅಂದ್ರೆ ಸ್ವರೂಪೋದ್ಧಾರಕನಾದಂತಹ ಗುರು, ಅವನಿಂದ ಬಂದಾಗ ಮಾತ್ರ ವಿದ್ಯೆ ಅದು ಸಾಧಿಷ್ಠ ಪ್ರಾಪ್ತ, ಅದು ಸಾಧುವಾಗಿ ನಮಗೆ ಅಪೇಷ್ಟವಾಗಿರುತ್ತೆ, ರಕ್ಷಿತವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ. ಉದ್ಧಾರಕ ಸ್ವರೂಪೋದ್ಧಾರಕನಾದ ಗುರು ಅಲ್ಲದ ಇನ್ನು ಯಾರಿಂದ ಏನ್ ತಿಳಿದರೂ ಅದರಿಂದ ಸ್ವರೂಪೋದ್ಧಾರ ಎಂಬ ಸಾಕ್ಷಾತ್ಕಾರ ಆಗುವುದಿಲ್ಲ. ಅದಕ್ಕೋಸ್ಕರ ನೀವೇ ನನಗೆ ಪಾಠ ಹೇಳಬೇಕು. ತಸ್ಮೈಹ ಏತದೇವ ವಾಚ. ಸರಿ ಆಯ್ತಪ್ಪ ಬಾ, ನಾನು ಪಾಠ ಹೇಳ್ತೀನಿ ನಿನಗೆ. ಏನು ಹೇಳಿದ್ರೆ ಈ ನಾಲ್ಕು ಜನ ಏನು ಹೇಳಿದ್ರು ಅದನ್ನೇ ಹೇಳಿದ್ರು. ಏತದೇವ ವಾಚ ತಸ್ಮೈಹ ಏತದೇವ ವಾಚ. ಈ ನಾಲ್ಕು ರೂಪಗಳನ್ನ, ಒಂದೊಂದು ರೂಪದ ನಾಲ್ಕು ಮುಖಗಳನ್ನ ಉಪಾಸನೆ ಮಾಡುವುದನ್ನೇ ನಮಗೆ ಚೆನ್ನಾಗಿ ತಿಳಿ ಹೇಳಿದ್ರು. ಇದನ್ನೇ ನಾನು ಬೆಳಿಗ್ಗೆ ಹೇಳಿದ್ದು. ಈಗ ಇವರೇನು ಹೇಳಿದ್ರು ಈ ನಾಲ್ಕು ರೂಪದ ಉಪಾಸನೆ ಬಗ್ಗೆ, ಅದರ ಕೆಲವು ಅಂಶಗಳನ್ನ ನಾವು ನೋಡಬೇಕು. ಆದರೆ ಅವನಿಗೊಂದು ಭಯ ಇತ್ತಲ್ಲ, ಏನಪ್ಪ ದೇವತೆಗಳ ಹತ್ರ ಉಪದೇಶ ಪಡ್ಕೊಂಡು ಬಂದಿದ್ದೀನಿ, ಇನ್ನು ನಾಳೆ ಹೇಳಿದ್ರು ಸಿಟ್ಟಿಗೆದ್ದು ಬಿಡ್ತಾರೋ ಅಂತ. ಅದಕ್ಕೆ ಸಮಾಧಾನ ಮಾಡ್ತಾರೆ, ಅತ್ರ ನ ಕಿಂಚನ ವಿಯಾಯ ವಿಯಾಯಿ ನಿತಿ. ನೀನು ದೇವತೆಗಳಿಂದ ಉಪದೇಶ ಪಡೆದ್ರಿಂದ ಏನೂ ತೊಂದರೆ ಆಗಲಿಲ್ಲ, ನ ಕಿಂಚನ ವಿಯಾಯ ಸ್ವಲ್ಪವೂ ತೊಂದರೆ ಆಗಲಿಲ್ಲಪ್ಪ. ಅವರು ಗುರುಗಳಾಗಿ ನೀನು ಉಪದೇಶ ಮಾಡಲಿಲ್ಲ, ನೀನು ಶಿಷ್ಯರಾಗಿ ದೀಕ್ಷೆ ತಗೊಂಡು ಅವರು ಶಿಷ್ಯತ್ವದ ದೀಕ್ಷೆ ತಗೊಂಡು ನೀನು ಪಾಠ ಕೇಳಿಲ್ಲ. ದೊಡ್ಡವರು ನಿನಗೆ ಅನುಗ್ರಹ ಮಾಡಿದ್ರು ಅಷ್ಟೇ, ಗುರು ಉಪದೇಶ ನನ್ನ ಮೂಲಕವೇ ನಿನಗಾಗತ್ತೆ, ನಾನು ಅದನ್ನು ಮಾಡ್ತೇನೆ. ಹೀಗೆ ಹೇಳಿ ಆ ಚತುರ್ಮೂರ್ತಿಯಾದ ಭಗವಂತನ ಉಪಾಸನೆಯನ್ನೇ ಶ್ರೇ ಸತ್ಯಕಾಮನಿಗೆ ವಿವರಿಸಿ ಹೇಳಿದರು. ಇಷ್ಟೇ ಹೇಳಿದ್ದು ಉಪನಿಷತ್ತು, ಅದನ್ನೇ ಹೇಳಿದರು. ಅದನ್ನೇ ಪುನಃ ಏನು ಹೇಳು, ಯಾವುದೇ ಒಂದನ್ನ ಮತ್ತೊಮ್ಮೆ ಹೇಳುವುದು ಅಂತಂದ್ರೆ, ಇವಾಗ ಆಚಾರ್ಯರು ತನ್ನ ಶಿಷ್ಯರಿಗೆ ಐತರೇಯ ಉಪನಿಷತ್ತಿನ ಕೆಲವರಿಗೆ ಮೂಯಸ್ತ್ರಿವಾರ ಇತರ ಸೂಕ್ತ ಐತರೇಯ ಸೂಕ್ತ ಮೂರು ಬಾರಿ ಪಾಠ ಹೇಳಿದರು. ಅಷ್ಟೇ ಅಲ್ಲ, ಅರ್ವಾತ್ತು ದ್ವಾದಶಾಮೃತೇ ಸಹ ಯಾವುದೇ ಒಂದು ವೇದ ಮಂತ್ರವನ್ನು ಹನ್ನೆರಡು ಬಾರಿ ಪಾಠ ಕೇಳಿದ ಮೇಲೆ ಆದರೂ ಅರ್ಥ ಆದರೆ ಅವನು ಋಷಿ ಎಂದು ಒಂದು ಕಡೆ ಕೇಳ್ತಾರೆ. ಹಾಗಾಗಿ ಹನ್ನೆರಡು ಬಾರಿ ಪಾಠ ಕೇಳುವುದು ಅಂದ್ರೆ ಸುಮ್ಮನೆ ಚಿಂತನೆ ಹೇಳುವುದಲ್ಲ. ಹನ್ನೆರಡು ಬಾರಿ ಹೇಳುವಾಗಲೂ ಒಂದು ಬಾರಿ ಇಂದು ಒಂದು ಬಾರಿ ಹೊಸ ಮುಖದಿಂದ ತಿಳ್ಕೊಳ್ಳುತ್ತೆ. ಆಚಾರ ಐತರೇಯ ಉಪನಿಷತ್ತಿನ ಅವರ ಶಿಷ್ಯರು ಮೂರ್ನಾಲ್ಕು ಬಾರಿ ಯಾಕೆ ಹೇಳಿದ್ರು, ಒಮ್ಮೆ ಹೇಳಿದ್ದಕ್ಕಿಂತ ಮತ್ತೊಮ್ಮೆ ಹೊಸ ವಿಷಯ ತಿಳಿಯುತ್ತೆ. ಹೇಳುವಾಗಲೂ ಒಮ್ಮೆ ಹೇಳಿದ್ದಕ್ಕಿಂತ ಅವನು ಒಮ್ಮೆ ಹೇಳಿದ್ದನ್ನು ಗ್ರಹಿಸಿದ ಅಂತ ಅನಿಸಿದ್ರೆ ಗುರುಗಳು ಮತ್ತೊಮ್ಮೆ ಹೇಳುವಾಗ ಇನ್ನೂ ಹೊಸ ವಿಷಯಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ಇವನಿಗೂ ಒಮ್ಮೆ ಹೇಳಿದ್ದಕ್ಕಿಂತ ಎರಡನೇ ಬಾರಿ ಕೇಳುವಾಗ ಹೆಚ್ಚು ವಿಷಯ ಗ್ರಹಣ ಆಗ್ತಾವೆ. ಎರಡು ವಿಧ, ಗುರುಗಳು ಹೆಚ್ಚು ತರ್ಕೊಳ್ತಾರೆ, ಶಿಷ್ಯರು ಹೆಚ್ಚು ಗ್ರಹಣ ಶಕ್ತಿಯನ್ನು ಪಡಿತಾರೆ. ಹಾಗಾಗಿ ಉಪನಿಷತ್ ಗ್ರಂಥಗಳನ್ನು ಉಪನಿಷದ ಮಾವರ್ತೆಯೇ ಎಷ್ಟು ಸರ್ತಿ ಕೇಳಿದ್ರೆ ಅಷ್ಟು ಒಳ್ಳೆಯದು. ಇದ್ರೆ ಪ್ರತಿ ಸರ್ತಿ ಕೇಳುವಾಗಲೂ ಅದು ಹೊಸತಾಗಿ ಕೇಳುತ್ತೆ, ಅಯ್ಯೋ ಹೋದ ಬಾರಿ ಕೇಳಿದ್ದೆ ಇದು ಅಂತ ಅನಿಸುತ್ತೆ. ಅದರಲ್ಲಿ ಹೇಳುವುದರಲ್ಲಿ ಮತ್ತು ಕೇಳುವುದರಲ್ಲಿ ಪ್ರತಿಯೊಂದು ಬಾರಿ ಹೊಸತಾಗಿ ತೆರೆದುಕೊಳ್ಳುತ್ತೆ. ಎಷ್ಟು ಹೊಸ ಬಗೆಯಿಂದ ನೋಡಿದರೂ ಅದು ಮುಗಿಯದಷ್ಟು ಹೊಸತನವನ್ನು ಅದನ್ನು ತುಂಬಿಸಿಕೊಂಡಿದೆ. ಎಷ್ಟು ಆಳಕ್ಕೆ ಹೋದೆವೋ ಅಷ್ಟು ಹೊಸತಾಗಿ ತೆರೆದುಕೊಳ್ಳುತ್ತೆ. ಹಾಗಾಗಿ ಈ ದೇವತೆಗಳು ಹೇಳಿದವು, ದೇವತೆಗಳು ಹೇಳಿದ್ರಿಂದ ಹರಿದ್ರು ಮತ್ತು ಶಿಷ್ಯ ಸತ್ಯಗಾಮ ಏನೋ ಒಂದು ತಿಳ್ಕೊಂಡ. ಆಮೇಲೆ ಪುನಃ ಹರಿದ್ರು ಮತ್ತು ಹತ್ರ ಕೇಳುವಾಗ ಇನ್ನಷ್ಟು ತಿಳ್ಕೊಂಡು ಇದರ ಸ್ವಲ್ಪ ಮುಖವನ್ನು ನೋಡೋಣ. ಮೊದಲು ವಾಸುದೇವನ ಉಪಾಸನೆ. ನಾನು ಬೆಳಿಗ್ಗೆ ಇದನ್ನು ಸ್ವಲ್ಪ ವಿವರಿಸಿದೆ. ವಾಸುದೇವ ಅಂತಂದ್ರೆ ಎಲ್ಲ ಕಡೆ ವಾಸವಾಗಿರುವ ದೇವರು ಅಂತ, ಸರ್ವಗತ ಅನ್ನೋದೇ. ಹಾಗಾಗಿ ವಾಸುದೇವನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ ಎಲ್ಲ ದಿಕ್ಕುಗಳಲ್ಲಿ ಇದ್ದಾನೆ. ವಾಸುದೇವ ಶಬ್ದದಿಂದ ಬರತಕ್ಕಂಥ ಅರ್ಥವೇ ಒಂದು ವಾಸ, ದೇವ ಅಂದ್ರೆ ಬೆಳಕು, ವಾಸ ಅಂತ ಎಲ್ಲ ಕಡೆ ಎಲ್ಲ ಕಡೆ ಇರುವ ಬೆಳಕು. ಅದರಿಂದ ಅವನನ್ನು ಪ್ರಕಾಶವಾದಂತೆ ಎಲ್ಲ ಕಡೆ ಉಪಾಸನೆ ಮಾಡಬೇಕು, ಇಷ್ಟು ನಾವು ಬೆಳಿಗ್ಗೆ ನೋಡಿದ್ದೇವೆ. ಅದರ ಇನ್ನೊಂದು ಸ್ವಲ್ಪ ಹೊಸ ಮುಖವನ್ನು ನೋಡುವ. ಅದರಲ್ಲಿ ಪ್ರಾಚೀನ ವಾಸುದೇವ, ವಾಸುದೇವನಲ್ಲಿ ನಾಲ್ಕು ದಿಕ್ಕಿನಲ್ಲಿ ಇರತಕ್ಕಂಥ ಅಂದ್ರೆ ಸರ್ವಗತನಾದಂತಹ ಪ್ರಕಾಶ ಸ್ವರೂಪನಾದ ಭಗವಂತ ಪುನಃ ಪ್ರಾಚೀನ ದಿಕ್ಕಿನಲ್ಲಿ ವಿಶೇಷವಾಗಿ ವಾಸುದೇವರು ಬಂದಿದ್ದಾರೆ. ಅದನ್ನು ನಾವು ವಾಸುದೇವ ವಾಸುದೇವ ಅಂತ ಕರೆಯೋದು, ನಮ್ಮ ಒಂದು ಶಬ್ದ ಬೇಕಾದ ವಾಸುದೇವ ವಾಸುದೇವ ಅಂತ ಕರೀತೇವೆ. ವಾಸುದೇವ ಅನ್ನುವುದು ಬೆಳಕಿನಲ್ಲಿ ಇರತಕ್ಕಂತಹ ತಾಪೋದಿಕ್ಕಲ್ಲಿ ಇರತಕ್ಕರು ಅದರಲ್ಲಿ ಪುನಃ ಪೂರ್ವದಲ್ಲಿ ಇರುವುದಕ್ಕೆ ವಾಸುದೇವ ಅಂತ ಅದರಿಂದ ಅದು ವಾಸುದೇವ ವಾಸುದೇವ ಅಂತ ಪೂರ್ವದಲ್ಲಿ ಇರುವ ರೂಪಕ್ಕೆ ವಾಸುದೇವ ಅಂತ ಯಾಕೆ ಹೆಸರು ಆ ರೂಪದಲ್ಲಿ ಇರತಕ್ಕಂತಹ ಯಾವ ವಿಶೇಷವಾದ ಉಪಾಸನೆ ಮುಖವನ್ನು ಈ ಶಬ್ದ ಹೇಳುತ್ತೆ ಪೂರ್ವ ದಿಕ್ಕು ಅಂದ್ರೆ ನಮಗೆ ನಾವು ಪೂರ್ವ ದಿಕ್ಕು ಅಂದ್ರೆ ಸೂರ್ಯ ಉದಯಿಸುವ ದಿಕ್ಕು ಗ್ರಹಗಳೆಲ್ಲ ಚಂದ್ರ ನಕ್ಷತ್ರಗಳು ಎಲ್ಲ ಉದಯಿಸುವ ದಿಕ್ಕು ಬೆಳಕು ಮೂಡಿ ಬರುವ ದಿಕ್ಕು ಹಾಗಾಗಿ ವಾಸುದೇವನನ್ನ ಪ್ರಕಾಶ ಸ್ವರೂಪ ಅಂತ ನಾವು ಉಪಾಸನೆ ಮಾಡಬಹುದು ಎಲ್ಲ ಪ್ರಕಾಶಗಳು ನಮಗೆ ಗೋಚರವಾಗುವುದು ಮೊದಲು ಗೋಚರವಾಗುವುದು ಪೂರ್ವ ದಿಕ್ಕಿನ ಹಾಗಾಗಿ ಎಲ್ಲ ಕಡೆಯೂ ಬೆಳಕಿನ ರೂಪನಾಗಿ ವಿಶೇಷತಃ ಪೂರ್ವ ದಿಕ್ಕಿನಲ್ಲಿ ವಾಸುದೇವನಾಗಿದ್ದಾನೆ ಅಂದ್ರೆ ಬೆಳಕಿನ ರೂಪಗಳಾಗಿ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬರುವ ಎಲ್ಲ ಬೆಳಕಿನ ಅಧಿಷ್ಠಾನಗಳಲ್ಲಿಯೂ ವಾಸ ಮಾಡಿ ಪೂರ್ವ ದಿಕ್ಕಿನಿಂದೇ ಮೂಡಿ ಬರುವುದು ನಕ್ಷತ್ರಗಳು ಪೂರ್ವ ದಿಕ್ಕಿನಿಂದೇ ಮೂಡಿ ಬರುವುದು ಚಂದ್ರ ಪೂರ್ವ ದಿಕ್ಕಿನಿಂದೇ ಮೂಡಿ ಬರುವುದು ಸೂರ್ಯ ಎಲ್ಲ ಪೂರ್ವ ದಿಕ್ಕಿನಿಂದ ಮೂಡಿ ಬರುವ ಬೆಳಕುಗಳಲ್ಲಿ ವಾಸ ಮಾಡಿ ದೇವ ಬೆಳಗಿಸುವ ಹಾಗಾಗಿ ಎಲ್ಲ ಕಡೆಯೂ ವಾಸದೇವ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಮೂಡತಕ್ಕಂತಹ ಬೆಳಕಿನಲ್ಲಿ ವಾಸ ಮಾಡಿ ಅಲ್ಲಿ ಬೆಳಗಿಸುವ ಮತ್ತು ಸ್ತುತ್ಯನ ದೇವ ಅಂದ್ರೆ ಆರಾಧಿಸಲ್ಪಡಬಹುದು ಗಾಯತ್ರಿಯಿಂದ ಆರಾಧ್ಯನಾದ ಧನ್ವಂತರಿ ಮಂತ್ರದಿಂದ ಚಂದ್ರಸ್ಥಿತನಾದ ಆರಾಧ್ಯನಾದ ಹೀಗೆ ಬೆಳಕಿನ ಪಿಂಡಗಳಲ್ಲಿ ಬೆಳಕಿನ ಪ್ರತೀಕಗಳಲ್ಲಿ ವಾಸ ಮಾಡಿ ಬೆಳಗಿಸುವ ಮತ್ತು ಸ್ತುತ್ಯನಾದ ಮಂತ್ರದಿಂದ